ಅಲ್ಲಿ ಪಾರ್ಟಿ ಇಸ್ ಕ್ರಿಯೇಟೆಡ್ ಅಂಡ್ ಪಾರ್ಟಿ ಇಸ್ ಡಿಸ್ಟ್ರಾಯ್ಡ್. ಪ್ರಪಂಚ ಪ್ರಳಯ ಕಾಲದಲ್ಲಿ ಪಾರ್ಟಿ ಇಲ್ಲ, ಮ್ಯಾಟರ್ ಇದೆ, ಮೂಲ ದ್ರವ್ಯ ಇದೆ, ಆಕಾರ ಇದೆ. ಸೃಷ್ಟಿಯಲ್ಲಿ ಆಕಾರ ಕೊಟ್ಟ ಅದೇ ವಿಕಾರ ಸಮಾಚಾರ ವಿಕಾರ, ಅದಕ್ಕೊಂದು ಹೆಸರು ಕೊಟ್ಟ ಒಂದು ಆಕಾರ ಹೆಸರು ಇದ್ದಂತೆ ಆಕಾರ ಬಂದ ಮೇಲೆ ಆಯ್ತು ಅಷ್ಟೇ. ಅದರಿಂದ ಹೇಳ್ತಾರೆ ಸದೈವ ಸೌಮ್ಯದ ಮಂತ್ರ ಆಸೀತ್. ಮೊದಲು ಏನಿತ್ತು? ಯಾವುದೂ ಇರಲಿಲ್ಲ, ಮತ್ತೇನಕ್ಕೆ ಸತ್ತು ಒಂದೇ ಇತ್ತು. ಸತ್ತು ಒಂದೇ ಇತ್ತು ನೋಡಿ, ಸತ್ಯ ಅನ್ನುವಲ್ಲ ಅವನು. ಸತ್ ಅನ್ನೋದಕ್ಕೆ ಯಾವಾಗಲೂ ಇರುವಂತಹ ಸತ್ಯ, ಸತ್ಯಂ ಅನ್ನು ನೋಡಿದ್ರು. ಸತ್ ಅಂದ್ರೆ ಎಕ್ಸಿಸ್ಟೆಂಟ್, ಎಕ್ಸಿಸ್ಟೆಂಟ್ ಅಂದ್ರೆ ಎಕ್ಸಿಸ್ಟೆಂಟ್ ಫಾರ್ಎವರ್, ಸದಾಕಾಲ ಇರುವಂತಹ ಸತ್ ಬರೇ ಸದಾಕಾಲ ಇರುವಂತಹ ಅಲ್ಲ. ಸತ್ಯದ ಉತ್ತಮ ಗುರು ಯಾವ ಸತ್ ಅಂದ್ರೆ ಶ್ರೇಷ್ಠ ಅಂತ. ನಾವು ಯಾರೋ ಒಬ್ಬ ಪ್ರಯೋಗ ಇದ್ರೆ ಬರೀ ಅಸತ್ತು, ಅವರು ಅಸತ್ತು ಅಂದ್ರೆ ನಾಲೆಜ್ ಟೆಕ್ನಾಲಜಿ ಎಕ್ಸಿಸ್ ನಮ್ಮ ಕಣ್ ಮುಂದೆ ಇದ್ದಾನೆ, ಬದುಕಿದ್ದಾನೆ, ಅವನು ಬರೀ ಅಸತ್ತು ಅಂತ ಬೈತೀವಿ. ಅಸತ್ತು ಅಂದ್ರೆ ಅಯೋಗ್ಯ ಅಂತ. ಸತ್ತು ಅಂದ್ರೆ ಯೋಗ್ಯ, ಉತ್ತಮ, ಶ್ರೇಷ್ಠ, ಎಲ್ಲಕ್ಕಿಂತ ಶ್ರೇಷ್ಠವಾದ ಸರ್ವೋತ್ತಮವಾದ ಒಂದು ವಸ್ತು ಮಾತ್ರ ಇತ್ತು. ಅವನಿಂದ ಸೃಷ್ಟವಾದ ಅವನ ಅಧೀನವಾದ ವಸ್ತು ಇನ್ನು ಆಕಾರ ಪಡೆದಿತ್ತು. ಸದೇವ ಸೌಮ್ಯ. ಇದ ಬಂದ್ರೆ ಈ ಪ್ರಪಂಚ ನಿರ್ಮಾಣ ಆಗುವ ಮೊದಲು ಪ್ರಳಯ ಕಾಲದಲ್ಲಿ ಏನಿತ್ತು? ಸದೇವ ಒಂದೇ ಸತ್ತು ಇತ್ತು, ಯಾವುದು ಇಲ್ಲ. ಅಂದ್ರೆ ಸರ್ವೋತ್ತಮನಾದ ಭಗವಂತ ಒಬ್ಬನೇ ಇಲ್ಲ, ಈ ಪ್ರಪಂಚವೇ ಇರಲಿ. ಅದನ್ನು ಯುವತ ಏಕ ಏವ ಶಬ್ದದಲ್ಲಿ ಸದೇವ ಅನ್ನೋದನ್ನೇ ಏಕದೇವ ದ್ವಿತೀಯಂ. ಅವನು ಎಂಥವನು? ಅವನನ್ನು ಸತ್ತು ಯಾಕೆ ಅಂದ್ರೆ ಅವನು ಏಕಮೇವ ಅದ್ವಿತೀಯ. ಅವನು ಏಕ ಏಕಾದ್ರೆ ಒಬ್ಬರೇ, ಮತ್ತು ಒಬ್ಬರೇ ಅಂದ್ರೆ ಒಂದು ಇಬ್ಬರು ಇರ್ತಾರೆ ಯಾರಾದ್ರೂ. ಅವನ ಒಬ್ಬರೇ ಇದ್ದ ಆಗೋಯ್ತಲ್ಲ ಸದೇವ ಅಂತ ಹೇಳಿದ್ರೆ ಏನು ಕಾರಣದಿಂದ ಅವನು ಒಬ್ಬರೇ ಇದ್ದ ಅಥವಾ ಒಬ್ಬರೇ ಇದ್ದಲ್ಲಿ ಒಬ್ಬನೇ ಒಬ್ಬನೇ ಆಗಿದ್ದ. ಹಾಗಂದರೆ ನೋಡಿ, ನಾವೀಗ ಇದ್ದೇವೆ, ಈಗ ನಾನು ಒಬ್ಬ, ನೀವು ಒಬ್ಬ ಕೊಡ್ತೀವಿ. ಆದ್ರೆ ನಮ್ಮಲ್ಲಿ ಎಷ್ಟು ಭೇದಗಳಿವೆ? ನನ್ನ ಕೈ, ನನ್ನ ಕಾಲು, ಇದ್ರೆ ಕೈ ಬೇರೆ, ಕಾಲು ಬೇರೆ, ಒಬ್ಬನೇ ಒಬ್ಬನಲ್ಲಿ ಬೇರೆ ಬೇರೆ ಬೇರೆ ಇದೆ ಘಟಕಗಳು. ಅಂದ್ರೆ ಘಟಿತವಾದ ವಸ್ತು ಒಂದೇ, ಆದ್ರೆ ಘಟಕಗಳು ಬೇರೆ ಬೇರೆ ಇದೆ. ಏನಮ್ಮ ಏವ ಅಂದ್ರೆ ಒಂದೇ ಘಟಕವಾದ ಬೇರೆ ಬೇರೆ ವಸ್ತುಗಳು. ಅಂದ್ರೆ ಭಗವಂತನ ಅಂಗಗಳು, ಅವಯವಗಳು, ಅದು ಭಗವಂತನ ಸ್ವರೂಪವೇ. ಭಗವಂತನ ಕೈ, ಭಗವಂತನ ಕಾಲು ಅಂತ ಸ್ವಗತ ಭೇದರಹಿತನಾಗಿದ್ದ. ನಮ್ಮಲ್ಲಿ ಸ್ವಗತ ಭೇದ ಉಂಟು. ನಮ್ಮೊಳಗೆ ನನ್ನ ಕೈ, ನನ್ನ ಕಾಲು, ಕೈ ಬರಲು, ಕಾಲು ಬರಲು, ಆ ಬರಲು, ಈ ಬರಲು, ಬೇರೆ ಈ ಬರಲು, ಸಾವಿರ ಭೇದಗಳಿದೆ ನಮ್ಮಲ್ಲಿ. ಒಂದೇ ಆದರೂ ಅದು ಸಾವಿರ ಅವಾಂತರ ಭಗವಂತನಲ್ಲಿ ಅಂಗಾಂಗಿಗಳಲ್ಲಿ ಅವಾಂತರ ಸ್ವಗತವಾದ ಭೇದಗಳಿಲ್ಲ. ಅದರಿಂದ ಏಕ ಭೇದ ಇಲ್ಲ. ಕೆಲವೊಮ್ಮೆ ಭೇದಾಭೇದ ಇರುತ್ತೆ. ಭೇದ ಪೂರ್ತಿ ಬರೇ ಭೇದ ಅಲ್ಲ, ಭೇದ ಅಂದರೆ ಉದಾಹರಣೆಗೆ ಮಾವಿನ ಹಣ್ಣು, ಮಾವಿನ ಕಾಯಿ. ಮಾವಿನ ಕಾಯಿಯಲ್ಲಿ ಹಸಿರು ಬಣ್ಣ ಇರುತ್ತೆ, ಹಣ್ಣಾದ ಹಳ್ಳಿ ಬಣ್ಣ ಬಂತು. ಆ ಹಸಿರು ಬಣ್ಣ ಮಾವಿನ ಕಾಯಿಯಿಂದ ಬೇರೆಯ ಬೇರೆ ಸುಂದರ ಮಾಡಿ ನೋಡೋಣ. ಅದು ಮಾವಿನ ಕಾಯಿಯಿಂದ ಬೇರೆ ಇಟ್ಟು ಅದರ ಹಳದಿ ಮಾತ್ರ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಏನು ಭೇದ ಇಲ್ಲ. ಹಾಗಾದ್ರೆ ಮಾವಿನ ಹಣ್ಣು, ಮಾವಿನ ಕಾಯಿ, ಅದರ ಹಸಿರು ಬಣ್ಣ ಒಂದೇ, ಹಣ್ಣಾಯಿತು ಹಳದಿ, ಆ ಹಳದಿ ಅಂತ ತೆಗೆದುಕೊಡಿ. ಆದರೆ ಅದು ಹಳದಿ ಬಣ್ಣ ಅದರದ್ದೇ ಸ್ವರೂಪ, ಬೇರೆ ಅಲ್ಲ, ತೆಗೆದುಕೊಳ್ಳುವುದಿಲ್ಲ, ಭಿನ್ನ ಅಲ್ಲ. ಆದ್ರೆ ಅಭಿನ್ನ ಅಂತ ನೋಡುವ, ಅಭಿನ್ನ ಅಲ್ಲ. ಯಾಕೆಂದ್ರೆ ನಿಂದಿ ಇವತ್ತು ನಿಂದ ಬಸರಿ ಇವತ್ತು ಹಳದಿ ಆಯ್ತು. ಅದು ಮಾವಿನಕಾಯಿಗೆ ಅದೇ ಸ್ವರೂಪ ಆಗಿದೆ. ನಿನ್ನೆ ಮಾವಿನಕಾಯಿ ಇದ್ದಾಗೆಲ್ಲ ಇರ್ಬೇಕಿಂತ, ನಿನ್ನೆ ಹಸಿರು ಇತ್ತು, ಇವತ್ತಿಲ್ಲ, ಹಸಿರು ಅದರ ಸ್ವರೂಪ ಅಂತ. ಇವತ್ತು ಹಳದಿ ಇದೆ, ನಿನ್ನೆ ಇರಲಿಲ್ಲ, ಹಳದಿ ಅದರ ಸ್ವರೂಪ ಅಲ್ಲ. ಅದರ ಪೂರ್ತಿ ಭಿನ್ನವೋ ಅಲ್ಲ, ಪೂರ್ತಿಯ ಭಿನ್ನವೋ ಅಲ್ಲ, ನಿನ್ನ ಭೇದ. ಭಗವಂತ ಏಕಮೇವ, ಭೇದ ಭೇದವೂ ಇಲ್ಲ, ಭೇದವೂ ಇಲ್ಲ, ಭೇದ ಭೇದವೂ ಇಲ್ಲ. ಅಖಂಡ ಅಭಿನ್ನ ಸ್ವರೂಪ. ಅವನ ಜ್ಞಾನಾನಂದಾದಿ ಗುಣಗಳು, ಅವನ ಕ್ರಿಯೆಗಳು, ಅವನ ಅವಯವಗಳು, ಜನಚನ್ನಾದಿ ಅವಯವಗಳು, ಅವನ ಅವತಾರ ರೂಪಗಳು ಎಲ್ಲವೂ ಏಕಮೇವ, ಅತ್ಯಂತ ಅಭಿನ್ನ, ಭೇದ ಭೇದವೂ ಅಲ್ಲ. ಅವನೊಬ್ಬರೇ, ಅವನ ಕೈ ಕಾಲು, ಅವನ ಕೈ ಕಾಲು ಎಲ್ಲ ಒಂದೇ. ಸಹಸ್ರ ಶೀರ್ಷ ಪುರುಷ, ಸಾವಿರ ತಲೆ, ಸಾವಿರ ತಲೆ ಎಲ್ಲ ಒಂದೇ. ಸಾವಿರ ಕೈ, ಸಾವಿರ ಕಾಲು. ಅವನ ಅವಯವಗಳು, ಅವನ ಜ್ಞಾನಾನಂದಗಳು, ಅವನ ಗುಣ ಕ್ರಿಯೆ, ಅವನ ಅವಯವ, ಅವನ ಅವತಾರ ಎಲ್ಲ ಒಂದೇ. ಆಯ್ತು, ಒಪ್ಪಿಕೊಂಡು ಏಕಮೇವ ಅಂತ ಅವನು ಇನ್ನೊಬ್ಬರು ಇರುವುದಲ್ಲ. ಎಷ್ಟು ಮಂದಿ ಇದ್ದಾರೆ ಆ ಕಾಲದವರಲ್ಲಿ? ಅದ್ವಿತೀಯ. ಆ ವಸ್ತುವಿನಲ್ಲಿ ಒಳಗಿಂತ ಅವನ ಅವಾಂತರ ಬೇರೂ ಇಲ್ಲ. ಏಕಮೇವ ಅವನ ಸ್ವರೂಪ ಅಖಂಡ. ಅವನ ಅವಯವಗಳು, ಅವನ ಅವಯವಿಗಳು, ಅವನ ಗುಣಕರ್ಮಗಳು, ಅವನ ಕ್ರಿಯೆಗಳು, ಅವನ ಅವತಾರ ಎಲ್ಲವೂ ಒಂದೇ, ಭೇದವೇ ಇಲ್ಲ. ಅಂಥದ್ದು ಇನ್ನೊಂದಿಲ್ಲ, ಅಂಥ ದ್ವಿತೀಯ. ಇನ್ನು ದ್ವಿತೀಯ ಅಂದ್ರೆ ಮತ್ತೊಂದು, ಅಂಥದ್ದು ಮತ್ತೊಂದು ಇಲ್ಲ, ಅದನ್ನ ಅವನ ದ್ವಿತೀಯ. ದ್ವಿತೀಯ ಅಂದ್ರೆ ಇಲ್ಲ ಏನರ್ಥ, ಎರಡನೇ ವಸ್ತು ಇಲ್ಲ ಅಂತ. ದ್ವಿತೀಯ ಅಂದ್ರೆ ಎರಡನೇ ವಸ್ತು ಇಲ್ಲ ಅಂತ ಅರ್ಥ ಮಾಡ್ತಾರೆ ಅಂತ ಅದ್ವೈತಿಯ. ಅದ್ರ ಏಕಮೇವ ಹೇಳಿದ್ದೆ ಅಲ್ವಾ, ಮತ್ತೆ ಏಕಮೇವ ಅಂದ್ರೆ ಏನಾದ್ರಿ, ಎರಡನೇದಿಲ್ಲ ಏಕಮೇವ ಅಂದ್ರೆ ಅದೇ ಅಲ್ವಾ. ಇದು ಹಾಗಲ್ಲ, ಏಕಮೇವ ಅಂದ್ರೆ ಅವನ ಒಳಗಿನಿಂದ ಅವಾಂತರ ಭೇದ ಇಲ್ಲ, ಅದ್ವಿತೀಯ ಅಂದ್ರೆ ಅವನ ಸಮಯ ಇನ್ನೊಬ್ಬ ಇಲ್ಲ. ಎರಡು ಬೇರೆ ಬೇರೆ ವಿಷಯ ಹೇಳ್ತದೆ, ಯಾಕಂದ್ರೆ ಯಾವಾಗಲೂ ದ್ವಿತೀಯ ಅಂತಂದ್ರೆ ಇನ್ನೊಂದು ವಸ್ತು ಅಂತ ಅರ್ಥ ಆಗ್ಲೇ ಇಲ್ಲ. ಈಗ ನಮ್ಮ ಕಟ್ಟಿಯಲ್ಲಿ ಒಂದು ದನ ಇರುತ್ತೆ, ಒಂದು ದನ ಇದೆ, ಎರಡನೇದನ್ನು ಒಂದೇ ದನ ಇದೆ ಕಟ್ಟಿಯಲ್ಲಿ, ಎರಡನೇದೊಂದು ಬೇಕಾದಕ್ಕೆ ಜೊತೆ ಎರಡನೇದು ಬೇಕೊಂದು ಕಟ್ಟೆ ತಂದ್ಕೊಡ್ತಾರೆ. ಎರಡನೇದೊಂದು ಎರಡನೇದು ಅದೇ ಜಾತಿ ಇದ್ದಾಗಬೇಕು, ಎರಡನೇದೊಂದು ಎರಡನೇದು ಗೋಳೆ. ದ್ವಿತೀಯ ಆದ್ರೆ ನನಗೆ ಬಂದು ಯೋಚನೆ ಮಾಡಿ, ದ್ವಿತೀಯ ಮೇಶ ನಾನು ಒಬ್ಬನೇ ಇದ್ದೇನೆ, ನಾನು ಜೋಡಿಬೇಕು, ಜೋಡಿಬೇಕು ಅಂತ ಎಂಟನೇ ಮದುವೆ ಮಾಡ್ಕೊಳ್ತೇನೆ, ಅವ್ರು ಹೆಸರು ಮದುವೆ ಮಾಡ್ಕೊಳ್ತೇನೆ. ಎರಡನೇದೊಂದ್ರೆ ಸಜಾತಿ ಇದ್ದೇ ಅಂದ್ರೆ ವಿಜಾತೀಯವಾದ ಎರಡನೇ ಭಾಷಾಶಕ್ತಿ ಬಂದಿದ್ದವರು ಅದು ಅಂತ ಎರಡನೇದಂದ್ರೆ ಅರ್ಥ ಎರಡನೇ. ಅದಕ್ಕೆ ಸದೃಶವಾದ ಇನ್ನೊಂದಕ್ಕೆ ದ್ವಿತೀಯ ಅನ್ನೋ ವಿಜಾತೀಯವಾದ ಅದೇ. ಅದರಿಂದ ಅದಕ್ಕೆ ಸದೃಶವಾದ ಇನ್ನೊಂದು ವಸ್ತು ಇಲ್ಲ, ಅದರಿಂದ ಅದು ಎಷ್ಟು ಸಹಜವಾಗಿ ಭಾಷಾಶಾಸ್ತ್ರ ಸ್ಟಡಿ ಮಾಡಿದವರಿಗೆ ಮಹಾಭಾಷ್ಯಕಾರ ಪದ್ಧತಿಯಲ್ಲಿ ಹೇಳ್ತಾರೆ, ಅಶ್ಯಗೋ ದ್ವಿತೀಯೋ ಅಂದ್ರೆ ಅಷ್ಟವ್ಯ. ನಾನು ಹೇಳಿದ್ದೆ ಈ ಹಸುವಿಗೆ ಎರಡನೇ ತೋಟದ ತಂದು ಕಟ್ಟಬೇಕು ಅಂತಂದ್ರೆ ಗೌರವ ದೃಶ್ಯತೆ ನಕ್ಷರ ನಗಂತನ ಅದು ಕಟ್ಟೆಯನ್ನ ಒಂದೆಯನ್ನು ಕಟ್ಟುವುದಿಲ್ಲ, ಎರಡನೇದು ಅಂದ್ರೆ ಈ ತಂದು ಹಸುವನ್ನೇ ಕಟ್ಟುತ್ತಾರೆ. ದ್ವಿತೀಯ ಅಂದ್ರೆ ಆ ಜಾತಿಯದ್ದೇ ಇನ್ನೊಂದು ಅಂತ ಅರ್ಥ ಹೋಗ್ತೀನಿ, ಯಾವುದೋ ಒಂದು ಇನ್ನೊಂದು ಅರ್ಥ. ಅದನ್ನ ದ್ವಿತೀಯ ಅಂದ್ರೆ ಇನ್ನೊಂದು ವಸ್ತು ಇಲ್ಲ ಅಂತ ಅರ್ಥ, ಆ ಜಾತಿಯ ಅರ್ಥ ಇನ್ನೊಂದು ವಸ್ತು ಇಲ್ಲ ಅಂತ ಶಬ್ದಕ್ಕೆ ಅರ್ಥವೇ ಆಗಿ ಭಾಷೆ ಗೊತ್ತಿರುತ್ತವರು ಭಾಷೆಯೇ ಆಗ್ಬೋದು. ಏಕಮೇವ ದ್ವಿತೀಯಂ ಸರ್ವೋತ್ತಮನಾದ ಭಗವಂತ ಒಬ್ಬನೇ ಇದ್ದ, ಅವನು ಒಬ್ಬನೇ ಇದ್ದ ಭಗವಂತನಲ್ಲಿ ಅವನಿಗೆ ಜ್ಞಾನಾನಂದಾದಿ ಗುಣಧರ್ಮಗಳು ತರಚರಣಾದಿ ಅವಯವಗಳಲ್ಲೂ ಭೇದ ಇರಲಿಲ್ಲ, ಮತ್ತು ಅವರಂತ ಇನ್ನೊಂದು ವಸ್ತು ಇರಲಿಲ್ಲ. ಅಂಥ ಅಸಾಧಾರಣವಾದ ಅಸುದರ್ಶವಾದ ಒಂದು ಸರ್ವೋತ್ಕೃಷ್ಟವಾದ ವಸ್ತು ಪ್ರಪಂಚ ಸೃಷ್ಟಿಯಾದ ಮುಂಚೆ ಇತ್ತು. ಅದು ಎಸ್ಎಲ್ ವಿಜ್ಞಾನೆ. ಅದರಿಂದ ಈ ಎಲ್ಲ ವಿವಿಧ ಆಕಾರಗಳಾದವು ಅದೆಲ್ಲ ಆಗುತ್ತೆ ತಿಳಿದೋಗುತ್ತೆ ಅನ್ನೋದಕ್ಕೋಸ್ಕರ ಸೃಷ್ಟಿಯ ವಿಸ್ತಾರ ಮಾಡ್ತಾ. ಹೀಗೆ ಭಗವಂತನನ್ನ ತಿಳಿಸುವುದಕ್ಕೆ ಪ್ರೀತಿಗೆ ಹೇಳಿ ಭಗವಂತ ಉದಯಿಸ ತತ್ರೈದ ಆಹು ಅಸದೇವೇದ ಮಂತ್ರಾದಿ ಏಕಮೇವಾ ದ್ವಿತೀಯಂ ತಸ್ಮಾದ ಸಜ್ಜಾಯತ ಇತಿ ಎಂದು ಹೇಳ್ತಾನಂತೆ. ಅದನ್ನು ಖಂಡನೆ ಮಾಡ್ತಾನೆ, ಮತಾಂತರ ಖಂಡನೆ. ಕೆಲವರು ತತ್ರೈಕಾಹು ಕೆಲವರು ಹೇಳ್ತಾರೆ, ಅಸದೇ ವೇದ ಮಂತ್ರ ಅಂತ ನೀವೇನು ಹೇಳಿದ್ರು, ಮೊದಲು ಸತ್ತು ಇತ್ತು ಅಂತಂದ್ರು, ಕೆಲವರೆಲ್ಲ ಅಸತ್ತು ಇತ್ತು ಅಂತಾರೆ, ಅಸತ್ಯದಿಂದ ಸತ್ತು ಹೊಂದಿದ್ದು ಅಂತ ಹೇಳ್ತಾರೆ ಕೆಲವರು. ನಾನು ಹೇಳಿದೆ ಮೊದಲಿಂದ ಸತ್ತು, ಅವರೆಲ್ಲ ಅಸತ್ತು ಅಂತಾರೆ. ಪ್ರತ್ಯೇಕ ಅದು ಯಾಕೆ ಇದು ಯಾವುದು ಈ ಮತ ಯಾವ ಮತವನ್ನು ಖಂಡನೆ ಮಾಡುವುದು? ಆ ಮತಗಳಿದೆ ಬೌದ್ಧರು ಶೂನ್ಯವಾದಿಗಳು ಹೀಗೆ ಸಚಿ ಔಟಾಪ್ನಕ್ಕೆ ಸತ್ತಿಗೆ ಏನೂ ಇರಲಿಲ್ಲ, ಏನೂ ಇಲ್ಲದರಿಂದ ಏನೋ ಒಂದು ಬಂದಿತ್ತು. ಔಟ್ ಆಫ್ ನಥಿಂಗ್ ಸತ್ತಿಗೆ ಸ್ಪಿರಿಟ್ ಇದು ಬಹಳ ರೋಚಕವಾಗಿ ಅನ್ವಾಚನ್ ಬೀಯಿಂಗ್ ಅಂಡ್ ನಥಿಂಗ್ನೆಸ್ ಒಂದು ಪುಸ್ತಕ ನಿರ್ದೇಶನ ದೊಡ್ಡ ಫೇಮಸ್ ಪುಸ್ತಕ. ಆದ್ರೆ ನಥಿಂಗ್ನೆಸ್ ಅನ್ನೋದು ಪಾಶ್ಚಾತ್ಯರಿಗೆ ಮತ್ತೆ ಅನ್ವಾಚನ ಬುದ್ಧಿ ಜೀವರಿಗೆಲ್ಲ ತಲೆಗಿಡಿಸಿದ್ರು, ಏನೂ ಇರಲಿಲ್ಲ, ಏನು ಇಲ್ಲದೆ ಇದ್ದಂತೆ ಏನೋ ಅಂದ್ಬಿಟ್ಟು ಬಹಳ ಖುಷಿ ಆಗ್ಬೋದು. ಯಾಕೆಂದ್ರೆ ಕಡೆಗಳಿಗೆ ಏನು ಇರಲಿಲ್ಲ, ಅವರು ಯೋಚನೆ ಮಾಡೋದಕ್ಕೆ ಅರ್ಥ ಏನು ಇದು ಔಟ್ ಆಫ್ ಪಚ್ಚಿನ ಸುತ್ತಿಗೆ ಯಾಕೆ ಬಂತಂದ್ರೆ ಅಥತ ಸದಜಾಯತ ಅಂತ ಶ್ರುತಿ ಇನ್ನೊಂದು ಕಡೆ ಇದೆ. ಆ ವೇದದ ಮಂತ್ರದ ಅರ್ಥ ಗೊತ್ತಾಗದೆ ವೇದ ಮಂತ್ರವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಹೀಗೆ ಹೇಳ್ತಾರೆ ಅಂತ ನೋಡಿ. ವೇದದಲ್ಲಿ ಹೇಳಿದ್ದಂತೆ ತಪ್ಪಾಗಿ ಅರ್ಥ ಮಾಡಿಕೊಂಡವನ್ನು ವೇದವೇ ಖಂಡನೆ ಮಾಡುತ್ತೆ. ವೇದದಲ್ಲಿ ಅಸತಃ ಸದಜಾಯತ ಅಂತಿದೆ, ಅದ್ರ ಅರ್ಥ ಅಸತ್ಯದಿಂದ ಸತ್ತು ಹುಟ್ಟಿದ್ದು ಅಂತ. ಅಲ್ಲಿ ಇವರೇ ನೋಡಿದ್ರು ಸಮಥಿಂಗ್ ಇಸ್ ಕ್ರಿಯೇಟೆಡ್ ಔಟ್ ಆಫ್ ನಥಿಂಗ್ ಅಂತ, ಸತ್ತದ ನಥಿಂಗ್ ನೆಸ್ಸು ಸತ್ತದ ಸಮಥಿಂಗ್ ಅಂತ ಅರ್ಥ ಮಾಡುತ್ತಲ್ಲ, ಅದ ಅರ್ಥ ಅಲ್ಲ. ಅವ್ರು ಏನಾಗುತ್ತಂದ್ರೆ ಅಸತ್ತು ಅಂದ್ರೆ ಕಾಣದೆ ಇರುವಂತ, ಸತ್ತು ಅಂದ್ರೆ ಕಣ್ಣಿ ಕಾಣ, ಇದು ಎನ್ನುವಂತ ಅರ್ಥ ಸಂಸ್ಕೃತಿ. ಅದು ಯಾಕೆಂದ್ರೆ ಕಾರಣ ಬಂದ ಇದು ಬೆಂಕಿ, ಅಸತ್ಯ ಕನ್ನೇ ಕಾರಣ ಗಾಳಿ ಆಕಾಶ, ಈ ಪಂಚಭೂತಗಳಿಂದ ಈ ಪ್ರಪಂಚ ಆಗಿದೆ ಅಂತ. ಅಂದ್ರೆ ಅಸತ್ ಅಂದ್ರೆ ಕನ್ನಿಗೆ ಕಾರಣ ಸೂಕ್ಷ್ಮ, ಸತ್ ಅಂದ್ರೆ ಕನ್ನಿಗೆ ಕಾರಣ ಸ್ಥೂಲ. ಅದ್ರಿಂದ ಅಸದೇವ ಇದವಗ್ರಹ ನೀತಿ ಅಸತಸ್ತದ ಜಾಯದ ಅಂತ ಒಂದು ಪರಿಷತ್ತ ಹೇಳಿದ. ಇವು ಅದನ್ನು ಖಂಡನೆ ಮಾಡ್ತಾರೆ, ಅದನ್ನು ಖಂಡನೆ ಮಾಡೋದಲ್ಲ, ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡದನ್ನು ಖಂಡನೆ ಮಾಡುತ್ತೆ. ಅಸತ್ ಇದ್ರೆ ಏನು ಇರಲಿಲ್ಲ ತಪ್ಪಲ್ಲ, ಹಾಗಿದ್ರೆ ಅಸತ್ ಆಗಿ ಹೇಳ್ತಿರ್ಲಿಲ್ಲ. ಅಸತ್ ಇದ್ದು ಬೇರೆ ಏನಂತದಕ್ಕೆ ಏನಂದ್ರೆ ನಥಿಂಗ್ ವಾಸ್ ದಟ್ ಅಲ್ಲ. ಅವ್ರು ಹೇಳಿದ್ರು ಏನ್ ಹೇಳ್ಬೇಕಿತ್ತು, ಅಸತ್ತು ಇತ್ತು ಅಂದ್ರೆ ಏನು, ಏನ್ ಹೇಳಿದ್ರು ಏನು ಇರ್ಲಿಲ್ಲ ಅಂತ ಹೇಳ್ಬೇಕು. ಅಸತ್ತು ಇತ್ತು ಅಂತ ಹೇಳುದ, ಅಸತ್ತು ಇತ್ತು ಅಂದ್ರೆ ಏನರ್ಥ, ಯಾವ್ದು ಇರ್ಲಿಲ್ಲ ಹೋದಿತ್ತು. ಹಾಗಾದ್ರೆ ಅಸತ್ತು ಇತ್ತು ಅಸತ್ತಿನ ಸತ್ತು ಹೊಡೆದು ಅಂತ ಹೇಳ್ತಾರೆ. ಆದ್ರೆ ಅಸತ್ತು ಅಂದ್ರೆ ಇಲ್ಲದೆ ಇದ್ದಂತಲ್ಲ, ಯಾಕಂದ್ರೆ ಅಸತ್ತು ಇತ್ತು ಅಂತಾರೆ ಅಲ್ಲಿ. ಆದ್ರೆ ಇದ್ದದ್ದು ಅಸತ್ತು ಅಂದ್ರೆ ಏನು, ಇತ್ತು ಇದ್ದರೂ ಅದನ್ನು ಕಾಣುವ ಕಂಡಿರಲಿಲ್ಲ. ಯಾವುದು ಕಾಣಿಸದ ಅವ್ಯಕ್ತವಾಗಿ ಇದ್ದರು ಅಂತ ಇದ್ದ ಆ ಅವ್ಯಕ್ತದಿಂದ ಅವ್ಯಕ್ತ ವ್ಯಕ್ತಯ ಸರ್ವಾಹ ಪ್ರಭವಸ್ಯಹರಾಗಬೇಕಿದೆ. ಆ ಅವ್ಯಕ್ತದಿಂದ ಈ ಸತ್ತು ವ್ಯಕ್ತ ಪ್ರಪಂಚ ಸೃಷ್ಟಿ ಆಯಿತು. ಕಾಣದ ಸಂಗತಿಯಿಂದ ಕಾಣುವ ಸಂಗತಿ ಕೊಟ್ಟಿದ್ದು ಅಂತ, ಹೊರತು ಇಲ್ಲದ ಸಂಗತಿಯಿಂದ ಇದ್ದದ್ದು ಕೊಟ್ಟಿದ್ದು ಅಂತಲ್ಲ. ಆದರೆ ಕೆಲವರು ಇಲ್ಲದೇ ಇದ್ದದ್ರಿಂದ ಇದಾಯಿತು, ಏನು ಇರಲಿಲ್ಲ, ಏನು ಇಲ್ಲದೇ ಇದ್ದದ್ದು ಹುಟ್ಟಿತು. ತತ್ರೈಕಾಹು ಅಸದೇವ ಇದಮಗ್ರಹಾಸಿ ಏಕಮೇವ ಅದ್ವಿತೀಯ. ಅಸತ್ತು ಇತ್ತು, ಅದು ಒಂದೇ ಇತ್ತು, ದ್ವಿತೀಯವಾಗಿತ್ತು, ಅದಕ್ಕೆ ಸದೃಶವ ಶೂನ್ಯ, ಅದು ಏನು ಇರಲಿಲ್ಲ ಅಂತ ಈ ವಾಕ್ಯದ ಪ್ರಭಾವದಿಂದಲೇ ಮುಂದೆ ಬೆಳೆದು ಬಂದದ್ದು ಬೌದ್ಧರ ಶೂನ್ಯವಾಗಿದೆ. ಅಂದ್ರೆ ಎಲ್ಲ ತಪ್ಪು ಮತಗಳಿಗೂ ಮೂಲ ಎಂದು ವೇದದಲ್ಲೇ ಇದೆ. ವೇದವನ್ನು ತಪ್ಪು ಅರ್ಥ ಮಾಡಿಕೊಂಡೆ ಬೌದ್ಧ ಮತ ಆಗುತ್ತೆ, ವೇದವನ್ನು ತಪ್ಪು ಅರ್ಥ ಮಾಡಿಕೊಂಡೆ ಅದ್ವೈತ, ಎಲ್ಲವೂ ಮೂಲ ವೇದವೇ. ಅಂದ್ರೆ ವೇದದ ಜ್ಞಾನ ಕೆಲವಕ್ಕೆ ಮೂಲ, ವೇದದ ಅಜ್ಞಾನ ಕೆಲವಕ್ಕೆ ಅಂತೂ ವೇದವೇ ಮೂಲ. ಎಲ್ಲಕ್ಕೂ ಅಸದೇವ ಇದಮಗ್ರಹಾಸಿ, ಮೊದಲು ಅಸತ್ತು ಇತ್ತು, ಶೂನ್ಯ ಇತ್ತು, ಅಸತ್ಯ ಸದಜ ಆಯಿತು, ಆ ಶೂನ್ಯದಿಂದ ಈ ಪ್ರಪಂಚ ಸೃಷ್ಟಿ ಆಯಿತು ಅಂತ ಕೆಲವರು ಹೇಳ್ತಾರೆ. ಅದು ಬಿಜಸ್ತು ಬಲು ಸೊನ್ನೆ ವಂಶ ಆಗಿ ಹೋವಾಚ, ಅದು ಯಾವ ಅಸತ್ಯದಿಂದ ಸತ್ತು ಹುಟ್ಟುವುದು ಹೇಗೆ? ಏನಂದ್ರೆ ಮೊದಲು ಮೊಲದ ಗೋಡು ಇತ್ತು, ಇರಲಿಲ್ಲ, ಇಲ್ಲದೆ ಇದ್ದ ಮೊಲದ ಗೋಡಿನಿಂದ ಇರುವ ಮೊಲ ಹೊಂದಿತ್ತು ಅಂತ ಹೇಳಲಾಗುತ್ತೆ. ಎಕ್ಸಿಸ್ಟೆಂಟ್ ನೋಡಿ, ಹೇಳೋದಂದ್ರೆ ಎಕ್ಸಿಸ್ಟೆಂಟ್ ವಾಸ್ ಕ್ರಿಯೇಟೆಡ್, ಅಂದ್ರೆ ಎಕ್ಸಿಸ್ಟೆಂಟ್ ಆಗಿದ ಮೊದಲು ಇತ್ತು ಕ್ರಿಯೇಟ್ ಮಾಡಿದ್ರು. ಅದನ್ನು ಕನ್ನಡದಲ್ಲಿ ಒಂದು ಶಬ್ದವಾಗಿ ಇರುವಂಥದ್ದು ಹುಟ್ಟಿದ್ದು ಯಾವ್ದ್ರಿಂದ, ಇಲ್ಲದೆ ಇರುವಂತದ್ದರಿಂದ. ಇಲ್ಲದೆ ಇರುವ ಒಂದು ವಸ್ತುವಿನಿಂದ ಇದ್ದದ್ದು ಹುಟ್ಟಿದ್ದು, ಇದ್ದದ್ದು ಹುಟ್ಟಿದೆ ಹೇಗೆ ಇದ್ದದ್ದೇ ವಾಕ್ಯ. ಅದನ್ನು ಏನಪ್ಪಾ ಇದು, ಕಥದ್ದು ಕನ್ನು ಸೋತಿ ಕುತಷ್ಟು ಕನ್ನು ಸೋತಿ ಯಾರು ಇಲ್ಲದೆ ಇದ್ದದ್ದರಿಂದ ಹುಟ್ಟುವುದು ಅಂದ್ರೆ ಏನು, ಮೊಲದ ಕೋಟಿನಿಂದ ಏನೋ ಹುಟ್ಟಿತು ಅಂತ ಹೇಳಿದ್ರೆ ಅಸತ್ತದ್ದು. ಆಮೇಲೆ ಹುಟ್ಟಿದ್ದು ಯಾವುದು ಅಂದ್ರೆ ಇತ್ತದ್ದು ಇದ್ದದ್ದೇ ಹುಟ್ಟಿದ್ದು, ಅದು ಇದ್ದೇ ಹುಟ್ಟುದು ಏನು. ಸೊ ಹೇಳ್ತಾರೆ ಕಥದ್ದು ಕನ್ನು ಸೋತಿ ಯಾರು ಇತಿಹಾಸ ಹೂವಾಚ, ಅದು ಯಾಕೆ ಸಾಧ್ಯ ಅದು, ಇಲ್ಲದೆ ಇದ್ದದ್ರಿಂದ ಇದ್ದದ್ದು ಹುಟ್ಟೋದು, ಇದು ಅಸತ್ತ ಅಸತ ಸಜ್ಜಾಯದೆ ಅಸತ್ಯದಿಂದ ಸತ್ತು ಹುಟ್ಟುತ್ತದೆ ಅಂತ ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಇಲ್ಲದೇ ಇದ್ದದ್ರಿಂದ ಶೂನ್ಯದಿಂದ ಈ ಪ್ರಪಂಚ ಹುಟ್ಟಿತು ಅಂತ ಹೇಳ್ತಾರೆ. ಯಾಕೆಂದ್ರೆ ಕಥ ಅಸತ ಸಜ್ಜಾಯದ ಇಲ್ಲದೇ ಇದ್ದದ್ರಿಂದ ಇದ್ದದ್ದು ಹುಟ್ಟುದೇ ಹಾಗೆ ಅದಲ್ಲ. ಮತ್ತೆ ಕಣ್ಣಿಗೆ ಕಾಣದ ಸೂಕ್ಷ್ಮ ಪ್ರಕೃತಿಯಿಂದ ಕಣ್ಣಿಗೆ ಕಾಣುವ ಸ್ಥೂಲ ಪ್ರಪಂಚ ಆಯಿತು, ಕಣ್ಣಿಗೆ ಕಾಣದ ಭಗವಂತರಿಂದ ಕಣ್ಣಿಗೆ ಕಾಣುವ ಪ್ರಪಂಚ. ಇಷ್ಟೇ ಅರ್ಥ ಅದಕ್ಕೆ. ಅದು ತಪ್ಪು ಅರ್ಥ ಮಾಡಿಕೊಂಡು ಅಸತ್ತಂದ್ರೆ ಶೂನ್ಯ ಅಂತ ಅರ್ಥ ಮಾಡಿಕೊಂಡು ಅವ್ರು ತಪ್ಪು ಅರ್ಥ ಮಾಡಿಕೊಂಡ್ರೆ ಅದು ಭಗವಂತ ಭಗವಂತರಿ ಎರಡು ರೂಪಗಳು ಅಸತ್ತು ಸತ್ತು ಕೆಲವು ಭಗವಂತರು ಅಸತ್ತು ಅಂದ್ರೆ ಕಣಿಕಾಣದೇವರು, ಕೆಲವು ಈಗ ಸರ್ವಗತನಾದ ಭಗವಂತ ಕಣಿಕಾಣದ ಆಕಾಶ. ಆದರೆ ರಾಮಕೃಷ್ಣ ರೂಪಗಳಿಂದ ಬಂದಾಗ ಸತ್ತ ಆಗಿರ್ತಾನೆ, ಅವನ ಕಣಿಕಾಣಿಸ್ತಾನೆ. ಹಾಗೆ ಅಸತ್ಯದಿಂದ ಅಂದ್ರೆ ಕಣ್ಣಿಗೆ ಕಾಣದ ವಸ್ತುವಿನಿಂದ ಕಣಿಕಾಣುವ ವಸ್ತು ಕೊಟ್ಟಿದೆ. ಈ ಎಲ್ಲವರಿಗೆ ಸತ್ಯ ಅಂದ್ರೆ ಈ ದೇಹ ಹುಟ್ಟಬೇಕಾಗಿದೆ, ಈ ದೇಹ ಮಣ್ಣಿನಿಂದ ಒಂದು ದೇಹ ಆಯಿತು. ತಾಯಿಯ ಹೊಟ್ಟೆಯಲ್ಲಿ ಬಹು ಒಂಬತ್ತು ಒಂದು ರೂಪ ತಾಳ್ತದಲ್ಲ, ಆ ರೂಪ ಆಗ್ಬೇಕಾದ್ರೆ ಒಂದು ಕಾಣದ ಜೀವ ಸೇರ್ಕೋಬೇಕಾ, ಜೀವ ಪ್ರವೇಶ ಆಗಬೇಕಂದ್ರೆ ಆಗೋದೇ ಇಲ್ಲ, ಗರ್ಭಧಾರಣೆ ಆಗ್ತದೆ. ಹಾಗಾದ್ರೆ ಕಾಣದ ಜೀವದ ಪ್ರವೇಶದಿಂದ ಕಾಣುವ ಶರೀರ ಆಯಿತು, ಕಾಣದ ಮೂಲ ಪ್ರಕೃತಿಯಿಂದ ಕಾಣುವ ಸ್ಥೂಲವಾದ ಆಕಾರ ಆಯಿತು. ಯಾರಿಗೂ ಕಾಣದ ಭಗವಂತನ ಈ ಕಾಣುವ ಪ್ರಪಂಚ ಎಲ್ಲ ಆಯ್ತು. ಹೀಗೆ ಕಾಣದ್ದರಿಂದ ಕಾಣುವುದಾಗುವುದು ಅಂತ ದೊಡ್ಡ ಪ್ರೊಸೆಸ್ ಇದೆ, ಮತ್ತು ಇಲ್ಲದ್ದರಿಂದ ಇದ್ದದ್ದಾಗುವುದು. ಅಂದ್ರೆ ಯಾಕಂದ್ರೆ ಸತ್ವೇವ ಸ್ವಾಮಿ ಏಕಮೇವ ದ್ವಿತೀಯಂ, ಎಲ್ಲಕ್ಕೂ ಮೂಲದಲ್ಲಿ ಇದ್ದದ್ದು ಸ್ವತಃ ಭೇದವೂ ಇಲ್ಲದ ಅಂತ ಇನ್ನೊಂದು ವಸ್ತು ಇಲ್ಲದ ಸದೃಶನಾದಂತಹ ಸರ್ವೋತ್ತಮನಾದ ಭಗವಂತನಿಂದ ತಿಳ್ಕೊಂಡ್ರೆ ನನ್ನಕ್ಕಿಂತ ದೊಡ್ಡದು ಶಬ್ದ ತಿಳ್ಕೊಂಡ್ರೆ ಈ ಅಶಬ್ದಗಳೆಲ್ಲ ನಡೀತಾವ. ದೊಡ್ಡ ಸ್ವಲ್ಪ ತಿಳ್ಕೊಂಡ್ರೆ ಈ ಸಣ್ಣ ವಸ್ತು ತಿಳ್ಕೊಂಡ್ರೆ ಅದು ಬಿಟ್ಟರೆ ಅದು ದೊಡ್ಡ ಸಂಗತಿಯೇ ಅಲ್ಲ ನಿಜವಾಗಿ ತಿಳಿಯುತ್ತೆ ಅಂತ ತಾನು ಹಿಂದೆ ಹೇಳಿದಂತ ವಿಷಯದ ಹಿನ್ನೆಲೆ ಸೃಷ್ಟಿಯ ಕಂಡ ಮಾಡಿ ಸೃಷ್ಟಿ ಹೇಗಾಯಿತು ಅಂತ ಹೇಳ್ತಾನೆ. ಇವಾಗ ಅವನು ಇದ್ದ, ಅವನು ಸೃಷ್ಟಿ ಮಾಡಿದ, ವಿಕಾರ ವಿವಿಧ ಆಕಾರ ಕೊಟ್ಟ, ಅದು ಏನ್ ಕೊಟ್ಟ, ಹೇಗೆ ಕೊಟ್ಟ, ಯಾವ್ದನ್ನು ಕೊಟ್ಟ ಅನ್ನುವಂಥದ್ದು ಮುಂದೆ ನಾವು ನೋಡಬೇಕಾದ ಸಂಗತಿ. ಅದನ್ನ ಸಂಜೆ ಮತ್ತೆ ನಾವು ಸೇರಿದಾಗ ಆ ಸೃಷ್ಟಿಯ ವಿವರಣೆ, ಹೌ ದ ವರ್ಲ್ಡ್, ಹೌ ದಿಸ್ ವರ್ಲ್ಡ್ ಇಸ್ ಕ್ರಿಯೇಟೆಡ್, ಅದರ ಬಿಗಿನಿಂಗ್, ಈಗ ಬೆಳವಣಿಗೆಯಾಗಿ ಸೃಷ್ಟಿಯ ಒಂದು ಪರ್ಫೆಕ್ಷನ್ ಬಂದು ಬಿಟ್ಟಿದೆ ಅಂತ ಇದೆ. ಪ್ರಾರಂಭ ಏನು ಇಲ್ಲದೆ ಇದ್ದಾಗ ಹೀಗೆ ಒಂದು ತಾಳಿದು ಫಸ್ಟ್ ಕ್ರಿಯೇಷನ್, ಅದು ಹೇಗೆ ಮೊದಲ ಸೃಷ್ಟಿ, ಅದರ ಚಿತ್ರಣವನ್ನ ಯಾಕೆಂದರೆ ಬಹಳ ಕೆಲವು ಅದ್ಭುತವಾದ ಸಂಗತಿಗಳನ್ನು ನಾವು ಮರೆತು ಕೊಡ್ತಾ ಇದ್ದೀವಿ. ಇವತ್ತು ವೆಸ್ಟಿನಲ್ಲಿ ವಿಜ್ಞಾನಿಗಳು, ವೆಸ್ಟರ್ನ್ ಸೈಂಟಿಸ್ಟ್, ಪ್ರೆಸೆಂಟ್ ವೆಸ್ಟರ್ನ್ ಸೈಂಟಿಸ್ಟ್, ಇವತ್ತು ಬದುಕಿರ್ತಕ್ಕಂತಹ ವಿಜ್ಞಾನಿಗಳು, ಅನೇಕ ಮಂದಿ ವಿಜ್ಞಾನಿಗಳು ಒಂದು ಮಾತನ್ನ ಮುಕ್ತವಾಗಿ ಒಪ್ಪಿಕೊಳ್ತಾ ಇದ್ದಾರೆ. ಏನಂದ್ರೆ ಸೃಷ್ಟಿ ಯಾವಾಗ ಆಯಿತು ಮತ್ತು ಸಂಹಾರ ಯಾವಾಗ ಆಗತ್ತೆ ನಮಗೆ ವಿಜ್ಞಾನಕ್ಕೆ ಗೊತ್ತಿಲ್ಲ. ಪ್ರಾಯ ಭಾರತದ ತತ್ವಜ್ಞಾನಿಗಳಿಗೆ ಇದು ಗೊತ್ತಿತ್ತು, ನಮಗೆ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ವೆಸ್ಟರ್ನ್ ಸೈಂಟಿಸ್ಟ್. ಇದೆಲ್ಲ ಸೃಷ್ಟಿ ಸಂಬಂಧ ಕರೆಕ್ಟ್ ಗಣಿತ ಮಾಡಿ ಲೆಕ್ಕಾಚಾರ ಮಾಡಿ ಎಷ್ಟು ವರ್ಷ, ಎಷ್ಟು ದಿವಸ, ಎಷ್ಟು ಗಂಟೆ, ಎಷ್ಟು ನಿಮಿಷ ಅಂತ ಹೇಳ್ತಾರೆ. ನಮ್ಮ ಲೆಕ್ಕಾಚಾರ ಇದೆ ಸಮಾಜ ಅಂದ್ರೆ ನಮ್ಮ ಹುಡುಗರಿಗೆ ಗೊತ್ತಿಲ್ಲ ಅದು, ಯಾಕಂದ್ರೆ ನಾವು ಈಗ ಇಂಗ್ಲಿಷ್ ಕಲಿತು ಇದನ್ನು ಬಂದು ಬಿಟ್ಟಿದ್ದಾರೆ. ಈ ಇಂಗ್ಲಿಷ್ ಹೇಳ್ತಾ ಇದ್ದಾರೆ ಭಾರತೀಯ ಋಷಿಮುನಿಗಳು ಹೇಳಿದ್ದೆ ಕರೆಕ್ಟ್ ಇರಬೇಕು, ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಮತ್ತು ಥ್ರೂ ಸೈನ್ಸ್ ವಿ ಕ್ಯಾನ್ ನೆವರ್ ಕಮ್ ಟು ಎ ಕನ್ಕ್ಲೂಷನ್ ಅಬೌಟ್ ದ ಕ್ರಿಯೇಷನ್ ಆಫ್ ಡಿಸ್ಟ್ರಿಬ್ಯೂಷನ್. ಪ್ರಪಂಚದ ಸೃಷ್ಟಿ ಸಂಹಾರಗಳ ಬಗ್ಗೆ ಖಚಿತವಾದ ನಿರ್ಧಾರ ವಿಜ್ಞಾನದ ಮೂಲಕ ಮಾಡುವುದು ಸಾಧ್ಯವೇ ಇಲ್ಲ. ಅದಕ್ಕೆ ಭಾರತದ ಪ್ರಾಚೀನ ಋಷಿಗಳು ವೈದಿಕ ಸಿದ್ಧಾಂತವನ್ನೇ ನಾವು ಅವಲಂಬಿಸಬೇಕಾಗತ್ತೆ. ಹಾಗೆ ಸೃಷ್ಟಿ ಯಾವಾಗ ಆಯಿತು, ಹೇಗೆ ಆಯಿತು, ನಾಶ ಹೇಗೆ ಆಗುತ್ತೆ ಯಾವಾಗ, ಎರಡಕ್ಕೂ ಖಚಿತವಾಗಿ ವಿಜ್ಞಾನದಲ್ಲಿ ಉತ್ತರ ಇಲ್ಲ. ಆದರೆ ಭಾರತೀಯ ತಂತ್ರಜ್ಞಾನ ಅನೇಕ ಮಂದಿ ಇವತ್ತಿನ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಮೊದಲು ಇದನ್ನು ಪ್ರಾರಂಭ ಮಾಡಿದ ವಿಜಯಪುರ ಅಮೆರಿಕನ್ ಸೈಂಟಿಸ್ಟ್, ಈಗ ತುಂಬಾ ಜನ ತಮಾಷೆ ಏನಾಯಿತು ಅಂದ್ರೆ ಮೊನ್ನೆ ಒಂದು ಇನ್ಸಿಡೆಂಟ್ ನಡೆಯಿತು. ನಾನು ಬೆಂಗಳೂರಿನಲ್ಲಿ ರಾಜೀವಗುಡ್ಡದಲ್ಲಿ ವಿಷ್ಣು ಸಹಸ್ರನಾಮದ ನಿರ್ವಚನ ಉಪನ್ಯಾಸ ಮಾಡ್ತಾ ಇದ್ದೆ. ಅಲ್ಲಿ ದಿನ ಅಮೆರಿಕದಲ್ಲಿ ಇರತಕ್ಕಂಥ ನಾಲ್ಕು ಜನ ಪ್ರೊಫೆಸರ್ ನಮ್ಮವರೇ ನಮ್ಮ ದೇಶದ ಅಮೆರಿಕದಲ್ಲಿ ಯೂನಿವರ್ಸಿಟಿಯಲ್ಲಿ ಅಧ್ಯಾಪಕರು ಹಾಗೆ ಅಲ್ಲಿ ನೆಲೆಸಿದರು. ಒಂದು ಮೂರ್ನಾಲ್ಕು ಮಂದಿ ದಿನ ಉಪನ್ಯಾಸ ಕೊಡ್ತಿದ್ರು. ಉಪನ್ಯಾಸ ಬಂದು ಒಂದು ದಿವಸ ಒಂದು ವರ್ಗ ದುಡ್ಡಾಟ ಬಂದು ನಿಂತಿದ್ದಾರೆ. ಏನು ಪ್ರಯತ್ನವಾಗ್ತದೆ, ನಮಗೆ ಈ ವಿಷಯ ವಿಜ್ಞಾನಕ್ಕೆ ಗೊತ್ತಿಲ್ಲದ ವಿಷಯ ಇದೆ ಅಂತ ನೀವು ಅಮೆರಿಕಕ್ಕೆ ಬಂದು ನಮ್ಮ ಯೂನಿವರ್ಸಿಟಿಗಳು ಹೇಳಿದ್ರು. ಅವ್ರ ಪ್ರೊಫೆಸರ್ ನಮ್ಮ ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ ನಮ್ಮ ಪ್ರೊಫೆಸರ್ಗಳಿಗೆ ಈ ವಿಷಯ ಹೇಳಬೇಕು, ಅಂದರೆ ನಮ್ಮ ಸೈಂಟಿಸ್ಟ್ಗಳಿಗೆ ಸಂತೋಷ ಆಗುತ್ತೆ. ನಮಗೆ ಇದೆಲ್ಲ ಕೊಡವೆ ಬಳಸುವ ಸಂಗತಿಗಳು, ನಮಗಿದೆ ಏನೇ ಸುದ್ದಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದನ್ನು ನಾವು ಮಾಡರ್ನ್ ಸೈನ್ಸ್ ಓದಿದ್ದೇವೆ, ನಮ್ಮ ಪ್ರದೇಶದಲ್ಲಿ ಬದಲಿಸ್ತಾ ಇದ್ದೇವೆ. ನೀವು ಅಮೆರಿಕಕ್ಕೆ ಬಂದು ನಮ್ಮ ಯೂನಿವರ್ಸಿಟಿಗಳಲ್ಲಿ ಈ ವಿಷಯ ಹೇಳಬೇಕು. ಸತ್ಯ ನಾವು ಅಸಡ್ಡೆಯಿಂದ ಎಂಥ ಸತ್ಯವನ್ನು ಕಳ್ಕೊಳ್ತಾ ಇದ್ದೇವೆ ಅನ್ನೋದೇ ನಮ್ಮ ಜನರಿಗೆ ಗೊತ್ತಿದೆ. ಹಿಂದಿನವರು ಎಷ್ಟು ದೊಡ್ಡ ಸತ್ಯವನ್ನ ತಮ್ಮ ತಪಸ್ಸಿನ ಬಲದಿಂದ ಕಂಡುಕೊಂಡ್ರು ಅದನ್ನು ಅನಾಯಾಸವಾಗಿ ಕಳ್ಕೊಳ್ತಾ ಇದ್ದಾರೆ. ನಮ್ಮ ಜನ ಕೈಯಲ್ಲಿದ್ದ ಮಾಣಿಕ್ಯವನ್ನು ಮಂದ ಬಿಸಾಡಿದ ಹಾಗೆ ಅದರ ಮಹತ್ವ ಗೊತ್ತಿರೋದೇ ಅದನ್ನ ವಿದ್ಯಾರ್ಥಿ ಡಿಸ್ಕಾರಿದೆ. ಎಂಥ ದೊಡ್ಡ ದುರಂತ ಇದೆ ಈ ದೇಶದ ದೊಡ್ಡ ಜ್ಞಾನದ ಸಮುದ್ರ ನಮ್ಮ ಬಿಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಅವರು ಅದನ್ನೆಲ್ಲ ಬಿಟ್ಬಿಟ್ಟು ಯಾವುದೋ ಯಾತಕ್ಕೂ ಉಪಯೋಗ ಇಲ್ಲ. ಅದು ಸೈನ್ಸ್ ಮಾಡರ್ನ್ ಸೈನ್ಸ್ ಅವರು ಚೆನ್ನಾಗಿ ಕರೀತಾರೆ. ಇಲ್ಲಿ ಅಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಹತ್ತೊಂಬತ್ತನೇ ಔಟ್ಡೇಟೆಡ್ ಬಿಟ್ಟು ಸೈನ್ಸ್ ಅಲ್ಲಿ ಇಲ್ಲಿ ಬಾಕಿ ಇವರಿಗೆ ಮಾಡರ್ನ್ ಸೈನ್ಸು ಇಲ್ಲ, ಏನ್ಷಂಟ್ ಸೈನ್ಸು ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಸೈನ್ಸ್ ಪೇಪರ್ಗೆ ಏನು ಗೊತ್ತಿಲ್ಲದಂತಹ ಒಂದು ದೊಡ್ಡ ಜನಾಂಗ ನಿರ್ಮಾಣ ಅಂತ ಇದೆ ಈ ದೇಶದಲ್ಲಿ. ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ, ಎಂಟು ನೋಟ್ ಮತ್ತೆ ಇಂಥ ಒಂದು ದುರಂತದ ಶಿಕ್ಷಣ ಪದ್ಧತಿಯಲ್ಲಿ ಈ ದೇಶ ಕಾಣ್ತಾ ಇದೆ. ಯಾವಾಗ ನಿಜವಾದಂತಹ ಜ್ಞಾನದ ಕಡೆಗೆ ನಮ್ಮ ಜನ ಹೊರಳುತ್ತಾರೋ, ಯಾವಾಗ ವೇದಗಾರ ಆಶಯ ಆಶೀರ್ವಾದ ನಮ್ಮ ಮೇಲೆ ಬೀರುತ್ತ ಗೊತ್ತಿಲ್ಲ ಅಂತ ಕಾಲಕ್ಕೋಸ್ಕರ ಕಾಯೋಣ. ನಮ್ಮ ಮಾತಿನ ಜೊತೆಗೆ ಈ ಪ್ರಾತಃಕಾಲದ ಉಪನಿಷತ್ ಚಿಂತನವನ್ನು ಮುಗಿಸ್ತಾ ಇದ್ದೇನೆ. ಸೃಷ್ಟಿ ಹೇಗಾಯಿತು ಅನ್ನುವ ಡಿಸ್ಕ್ರಿಪ್ಷನ್ ಅನ್ನ ಮತ್ತೆ ಸಂಜೆ ಸೇರಿದಾಗ ನೋಡೋಣ. ಸೃಷ್ಟಿ ಹೇಗಾಯಿತು ಅನ್ನುವ ಡಿಸ್ಕ್ರಿಪ್ಷನ್ ಅನ್ನ ಮತ್ತೆ ಸಂಜೆ ಸೇರಿದಾಗ ನೋಡೋಣ. ಓಂ ಆಪ್ಯಾಯ ಸಮಮಾಂಗಾರಿ ವಾಗ್ವಾಣ ಚಕ್ಷುಶ್ರೋತ್ತರಂ ಮನೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾನಂ ಬ್ರಹ್ಮ ನಿರಾಗುರಿ ಆತ್ಮಾ ಮಾ ಬ್ರಹ್ಮ ನಿರಾಗರೋ ಅನಿರಾಕರಣ ಮತ್ವ ನಿರಾಕರಣಂ ತೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ತು ಧರ್ಮಾಸ್ತೇ ಮೈ ಸಂತು ತೇ ಮೈ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಆಪ್ಯಾಯಂತು ಮಮಾಂಗಾರಿ ಚಕ್ಷುಶ್ರೋತ್ರ ಮನೋಬಲಮೇಂದ್ರಿಯಾಣಿ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾನಂ ಬ್ರಹ್ಮನಿರಾಕುರಿಯಾಂ ಮಾಮಾ ಬ್ರಹ್ಮನಿರಾಕರೋತ್ ಅನಿರಾಕರಣಮತ್ವ ನಿರಾಕರಣಂ ನೇಯಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತಿ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನನ್ನ ತಿಳಿದರೆ ಎಲ್ಲವನ್ನೂ ತಿಳಿದ ಹಾಗೆ, ಯಾಕೆಂದರೆ ಒಂದು ಸದೃಶವಾದ ವಸ್ತುವನ್ನು ತಿಳಿದರೆ ಅದಕ್ಕೆ ಸದೃಶವಾದ ಇನ್ನೊಂದು ತಿಳಿಯುವುದು ಸರಳ ಸಹಜ. ಒಂದು ಮುಖ್ಯವಾದ ವಸ್ತುವನ್ನು ತಿಳಿದರೆ ಆ ಮುಖ್ಯವಾದ ವಸ್ತುಗಳೆಲ್ಲ ಜ್ಞಾತಪ್ರಾಯಗಳು. ಒಂದು ಸ್ವತಂತ್ರವಾದ ವಸ್ತುವನ್ನು ತಿಳಿದರೆ ಅಸ್ವತಂತ್ರವಾದಂತಹ ವಸ್ತುವಿನ ಅದರ ಅಧೀನ ಅನ್ನೋದರಿಂದ ಸಾಧ್ಯವಾಗಿ ತಿಳಿಯಲಿಕ್ಕಾಗುತ್ತೆ ಅನ್ನುವ ದೃಷ್ಟಾಂತಗಳನ್ನು ಕೊಟ್ಟು, ಲೋಕಮನೆಯ ದೃಷ್ಟಾಂತ, ಮೃತ್ಪಿಂಡದ ದೃಷ್ಟಾಂತ, ಲಖನಿ ಗ್ರಂಥನದ ದೃಷ್ಟಾಂತ ಮತ್ತು ಮೂರು ಭಾಷೆಯ ಶಬ್ದಗಳು, ಮೂರು ಶಬ್ದಗಳು, ಸಂಸ್ಕೃತದ ಮೃತ್ತಿಕ, ಲೋಕಮಣಿ ಲೋಕಮಣಿ ಅನ್ನುವ ಶಬ್ದ, ಮೃತ್ತಿಕ ಅನ್ನುವ ಶಬ್ದ, ಆಮೇಲೆ ಕೃಷ್ಣಾಯಸ ಅನ್ನುವ ಶಬ್ದ, ಈ ಮೂರು ಶಬ್ದಗಳ ದೃಷ್ಟಾಂತ ಮತ್ತು ಈ ಮೂರು ಶಬ್ದಗಳು ಅದನ್ನು ತಿಳಿದುಬಿಟ್ಟರೆ ಅದರಿಂದ ನಾವು ನಮ್ಮ ಕೃಷ್ಣ ಭಾಷೆಯಲ್ಲಿ ಬಳಸ್ತಕ್ಕಂತಹ ಎಲ್ಲ ಶಬ್ದಗಳನ್ನು ತಿಳಿಯುವುದು ಸುಲಭ ಅಂತ ಹೇಳಿ, ಈ ಭಗವಂತ ಎಲ್ಲಕ್ಕಿಂತ ಮೂಲದಲ್ಲಿ ಇರತಕ್ಕಂತಹ ಸ್ವತಂತ್ರವಾದ ಶಕ್ತಿ, ಎಲ್ಲಕ್ಕಿಂತ ಪ್ರಧಾನವಾದ ಶಕ್ತಿ ಅಂತ ಹೇಳುವುದಕ್ಕೋಸ್ಕರ ಭಗವಂತರಿಂದ ಇದೆಲ್ಲ ದೃಷ್ಟವಾದದ್ದು. ಸೃಷ್ಟಿ ಪ್ರಕ್ರಿಯೆ ಮುಂದೆ ಕಳುತ್ತದೆ. ಈ ಪ್ರಾರಂಭದ ಭಾಗಕ್ಕೆ ಹೆಚ್ಚಿನ ಮಂದಿ ಏನ್ ಹೇಳೋದು, ಮೃತ್ತಿಕೆ ದೇವ ಸತ್ಯಂ, ವಾಚಾರ ಮಣಂ ವಿಕಾರ, ಮಣ್ಣಿನ ವಿಕಾರಗಳೆಲ್ಲ ಸುಳ್ಳು, ಮಣ್ಣು ಮಾತ್ರ ಸತ್ಯ. ಹಾಗೆ ಈ ಜಗತ್ತು ವಿಕಾರಭೂತವಾದ ಜಗತ್ತು ಸುಳ್ಳು, ಭಗವಂತ ಮಾತ್ರ ಸತ್ಯ ಅಂತ ಅರ್ಥ ಮಾಡ್ತಾರೆ. ಹಾಗೆ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದನ್ನು ನಾವು ಬೆಳಿಗ್ಗೆ ನೋಡಿದ್ದೇವೆ. ಒಂದು ವೇಳೆ ಹಾಗೆ ಅರ್ಥ ಮಾಡಿದರೆ ಈ ಸುಳ್ಳಾದ ಜಗತ್ತಿನ ಸೃಷ್ಟಿಯ ಕಥೆ ಮತ್ತೆ ಅದು ಪ್ರಾರಂಭ. ಮುಂದಿನ ವಿಷಯ ಸೃಷ್ಟಿಯ ವಿಸ್ತಾರ, ಹೇಗೆ ಸೃಷ್ಟಿಯಾಯಿತು ಅಂದರೆ ಸುಳ್ಳಾದ ಪ್ರಪಂಚ ಸೃಷ್ಟಿಯಾಯಿತು ಅಂತ ಹೇಳೋದ. ಮುಂದೆ ಭಗವಂತ ಎಲ್ಲವನ್ನೂ ಸೃಷ್ಟಿ ಮಾಡಿದವ, ಅವನು ಪ್ರಧಾನ, ಎಲ್ಲವೂ ಅವನಿಂದ ಸೃಷ್ಟ, ಅದರಿಂದ ಅಪ್ರಧಾನ ತೋರಿಸುವುದಕ್ಕೋಸ್ಕರ ಸೃಷ್ಟಿಯ ಆರಂಭದಲ್ಲಿ ಪ್ರಳಯ ಕಾಲದಲ್ಲಿ ಏನೂ ಇಲ್ಲದೆ ಇದ್ದಾಗಲೂ ಇದ್ದ ಅವನು ಸತ್ ಅಂತ ಅನ್ನಿಸಿಕೊಂಡಿದ್ದ, ಅಂದ್ರೆ ಸರ್ವೋತ್ತಮನಾಗಿ ಇದ್ದ. ಸತ್ ಅಂದ್ರೆ ಸರ್ವೋತ್ತಮ ಒಂದರ್ಥ, ಸತ್ ಅಂದ್ರೆ ನಿರ್ದುಷ್ಟವಾದದ್ದು ಅಂತ ಇನ್ನೊಂದರ್ಥ, ನಿರ್ದುಷ್ಟವಾದ ಅಸ್ತಿತ್ವ. ನಮ್ಮ ಅಸ್ತಿತ್ವ ಸದಾಕಾಲವೂ ದೋಷಪೂರ್ಣ, ನಿರ್ದುಷ್ಟವಾದ ಅಸ್ತಿತ್ವ ಅಲ್ಲ. ಪ್ರಪಂಚದ ಅಸ್ತಿತ್ವ ಅದು ಯಾವಾಗಲೂ ಅಪೂರ್ಣತೆಯ ಜೊತೆಗೇ ಇರುವಂತಹ ಪೂರ್ಣವಾದ ಅಸ್ತಿತ್ವ ಅಲ್ಲ. ಅದರಿಂದ ಯಾವುದು ಸತ್ ಅಂದ್ರೆ ಯಾವುದು ಪೂರ್ಣಮದ, ಪೂರ್ಣವಿದಂ ಪೂರ್ಣ ಪೂರ್ಣವದಚ್ಚತೆ, ಯಾವುದು ಸಮಗ್ರವು ಪರಿಪೂರ್ಣವಾಗಿರ್ತದೆ ಅದು ಸತ್. ಪ್ರಳಯ ಕಾಲದಲ್ಲೂ ಅಂಥ ಪೂರ್ಣ ಗುಣವಾಗಿ ಸರ್ವೋತ್ತಮವಾಗಿ ಭಗವಂತ ಇದ್ದ, ಅವನಿಂದ ಸೃಷ್ಟಿ ಹೇಗಾಯಿತು ಅನ್ನೋದನ್ನು ಆ ತನ್ನ ಐಕ್ಷತ ಆ ಸೃಷ್ಟಿ ಆರಂಭ ಆಗುವ ಮುಂಚೆ ಏನಾಯಿತು ಅಂದ್ರೆ ಸಂಖ್ಯಾತ ಜ್ಞಾನ ಸತ್ತು ಇದ್ದಾಗ ಎಲ್ಲಕ್ಕಿಂತ ಉತ್ತಮವಾದ ಒಂದು ವಸ್ತು ಸೃಷ್ಟಿ ಆರಂಭದಲ್ಲಿ ಪ್ರಳಯ ಕಾಲದ ಅಂತ್ಯದಲ್ಲಿ ಏನು ಸೃಷ್ಟಿಯಾಗಬೇಕು ಅನ್ನುವಂತಹ ಸನ್ನಾಹದಲ್ಲಿ ಭಗವಂತ ಹೀಗೆ ಯೋಚಿಸಿದ. ಅದು ನೈಕ್ಷತ ಭಗವಂತ ಹೀಗೆ ಯೋಚಿಸಿದ. ಏನು ಯೋಚಿಸಿದ? ತದೈಕ್ಷತ ಬಹುಶ್ಯಾಂ ಪ್ರಜಾಯೇತಿ, ನಾನು ಒಬ್ಬನೇ ಇದ್ದೇನೆ, ಬಹುಶ್ಯಾಂ ನಾನು ತುಂಬಾ ಜನರನ್ನ ಪರಿವಾರವನ್ನು ಸೃಷ್ಟಿ ಮಾಡಿ ಆ ಬಹುಮಂದಿಯ ಜೊತೆಗೆ ಸೃಷ್ಟಿಯಲ್ಲಿ ಏನಂತೆ ನಡೆಸಬೇಕು. ನಾನು ಏಕಾಕಿ ಆಗಿದ್ದೇನೆ, ನಾನು ಕುಟುಂಬವನ್ನು ಸಂಪಾದಿಸಬೇಕು. ಅದಕ್ಕೆ ಪ್ರಜಾಯೇಯ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು, ಸೃಷ್ಟಿ ಮಾಡಿ ತುಂಬಾ ಪ್ರಜೆಗಳ ಮಧ್ಯದಲ್ಲಿ ನಾನು ಪ್ರಜಾಪತಿಯಾಗಿರಬೇಕು ಅಂತ ಇಚ್ಛೆ ಮಾಡಿದಂತೆ. ಭಗವಂತ ಇಚ್ಛೆ ಮಾಡಿ ಮೊದಲು ಏನನ್ನು ಸೃಷ್ಟಿ ಮಾಡಿದ? ತತ್ತೇಜೋ ಅಸರ್ಗದ, ಮೊದಲು ತೇಜಸ್ಸನ್ನು ಸೃಷ್ಟಿ ಮಾಡಿದ. ತೇಜಸ್ಸು ಅಂದ್ರೆ ಬೆಂಕಿಯಲ್ಲ, ಯಾಕೆಂದ್ರೆ ಇಲ್ಲಿ ಬರತಕ್ಕಂಥದ್ದು ಪ್ರಜಾಯೇಯ ಎಂದು ಹೇಳಿದಾಗ ದ್ವಿತೀಯ ನನಗೊಬ್ಬ ಸಂಗಾತಿ ಬೇಕು, ಜೋಡಿ ಬೇಕು ಅಂತ ಸೃಷ್ಟಿ ಮಾಡಿದ್ರು. ಅದರಿಂದ ಇನ್ನೊಂದು ಚೇತನವನ್ನೇ ಸೃಷ್ಟಿ ಮಾಡಬೇಕು. ಅಷ್ಟೇ ಅಲ್ಲ, ಮುಂದೆ ಸೇಯಂ ದೇವತಾ ಅಂತ ಹೇಳ್ತಾರೆ. ಆ ತೇಜಸ್ಸನ್ನು ದೇವತಾ ಅನ್ನೋ ಶಬ್ದದಿಂದ ಬರೀತಾರೆ ಉಪನಿಷತ್. ಅದರಿಂದ ತೇಜಸ್ಸು ಅಂದ್ರೆ ತೇಜೋಭಿಮಾನಿಯಾದ ದೇವತೆಯನ್ನು ಸೃಷ್ಟಿ ಮಾಡಿದ ಅಂತ. ಮತ್ತೆ ಇದೊಂದು ವೇದದ ಸಂಪ್ರದಾಯ, ಎಲ್ಲ ಕಡೆಯೂ ಅಭಿಮಾನಿ ವ್ಯಪದೇಶ. ಒಂದು ಶಬ್ದವನ್ನು ಹೇಳಿದರೆ ಆ ಶಬ್ದದ ಅರ್ಥ ಜಡ ಮಾತ್ರ ಆಗೋದೇ ಇಲ್ಲ. ಅದರ ಅಭಿಮಾನಿ ದೇವತೆಯನ್ನು ಚೇತನ ಒಂದು ಅರ್ಥ ಆಗಲೇಬೇಕಿತ್ತು ಸಂಸ್ಕೃತ ಭಾಷೆಯಲ್ಲಿ ಸಾರ್ವತ್ರಿಕವಾದ ನೀವು. ಅದರಿಂದ ತೇಜಸ್ಸನ್ನು ಸೃಷ್ಟಿ ಮಾಡಿದ ಅಂದ್ರೆ ತೇಜೋಭಿಮಾನಿ ದೇವತೆಯನ್ನು ಸೃಷ್ಟಿ ಮಾಡಿದ. ತೇಜೋಭಿಮಾನಿ ದೇವತೆ ಯಾರು? ತೇಜೋಭಿಮಾನಿ ಅಗ್ನಿ. ಅಗ್ನಿ ಬಹಳ ಕೊನೆಯೇ ತೇಜೋಭಿಮಾನಿ ದೇವತೆ. ಸೃಷ್ಟಿ ಆರಂಭದಲ್ಲಿ ತೇಜಸ್ಸನ್ನು ನಿಯಂತ್ರಿಸತಕ್ಕಂಥ ದೇವತೆ ಯಾರು ಅಂತ ನಾವು ನೋಡಬೇಕು. ಈ ತೇಜಸ್ಸು ಅನ್ನೋದನ್ನ ಎರಡು ವಿಧವಾಗಿ ಆಚಾರ್ಯರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥ ಬರೆದಿದ್ದಾರೆ. ಈ ಉಪನಿಷತ್ತಿನ ಮಹಾಕೃತಿ ಛಾಂದಸ್ಯ ಉಪನಿಷತ್ನಲ್ಲಿ ಭಾಷ್ಯದಲ್ಲಿ ಬರೆದ ಅರ್ಥವೇ ಬೇರೆ, ಇನ್ನೊಂದು ಕಡೆ ಬೇರೆ ಅರ್ಥ ಬರೆದಿದ್ದಾರೆ, ಇಲ್ಲಿ ಆ ಅರ್ಥ ಹೇಳೋದು. ಹಾಗಾಗಿ ಆಚಾರ್ಯರ ನಿರೂಕ್ಷಿತ ಅರ್ಥ ಒಂದು ಉಪನಿಷತ್ನ ನಿರೂಕ್ಷಿತ ಅರ್ಥ ಗೊತ್ತಾಗಬೇಕಾಗಿದ್ರೆ ಆಚಾರ್ಯರ ಸಮಗ್ರ ಗ್ರಂಥ ನೋಡಿ. ಇಲ್ಲಿ ಬರೆದ ಅರ್ಥವೇ ಬೇರೆ, ಇನ್ನೊಂದು ಕಡೆ ಬೇರೆ ಅರ್ಥ ಬರೀತಾರೆ. ಉದಾಹರಣೆ ಉಪನಿಷತ್ನಲ್ಲಿ ಇದಕ್ಕೆ ಅರ್ಥ ಬರೀತಾರೆ ಬೇರೆ ಅರ್ಥ. ತೇಜಸ್ಸು ಅಪ್ಪು ಅನ್ನ, ಊರನ್ನು ಸೃಷ್ಟಿ ಮಾಡಿದ ಸಂಗತಿ ಎಂದು ಬರುತ್ತೆ. ತೇಜಸ್ಸು ಅಪ್ಪು ಅನ್ನ ಅಂದ್ರೆ ಬೆಂಕಿ, ನೀರು, ಮಣ್ಣು, ಪೃಥ್ವಿ, ಅಪ್ಪು, ತೇಜಸ್ಸು. ವಾಸ್ತವಿಕವಾಗಿ ಮೂರು ದ್ರವ್ಯಗಳು ಸೃಷ್ಟಿ, ಆದರೆ ಅದರ ಅಭಿಮಾನಿ ದೇವತೆಗಳ ಸೃಷ್ಟಿ ಎಂದು ನಾವು ಇಲ್ಲಿ ಇಟ್ಟುಕೊಳ್ಬೇಕು. ಹಾಗಾದ್ರೆ ತೇಜಸ್ಸಿನ ದೇವತೆ ಯಾರು? ಅಪ್ಪಿನ ದೇವತೆ ಯಾರು? ಅನ್ನದ ದೇವತೆ ಯಾರು? ನಾವು ಇಲ್ಲಿ ಬಂದು ಕೆಳಗೆ ಬಂದ್ಬಿಟ್ರೆ ಅಪ್ಪಿನ ದೇವತೆ ಬುಧ, ಅನ್ನದ ದೇವತೆ ಶನಿ, ತೇಜಸ್ಸಿನ ದೇವತೆ ಅಗ್ನಿ, ಪ್ರಧಾನ ಅಗ್ನಿಯ ಮಗನಾದ ಪಾವಕ. ಇದು ಕೊನೆಯ ಸ್ಟೇಜ್, ಲಾಸ್ಟ್ ಸ್ಟೇಜ್ ಅನ್ಬಿಟ್ಟು ಸೃಷ್ಟಿ ಆರಂಭದಲ್ಲಿ ಅವರಿಗೆ ಮುದ್ದೆ ಇಲ್ಲ. ಅವ್ರ ದೇವತೆಗಳು ಅಭಿಮಾನ ದೇವತೆಗಳಾಗುವುದು ಇಲ್ಲ. ಅವರು ಬ್ರಹ್ಮಾದಿ ದೇವತೆಗಳ ಸೃಷ್ಟಿ ಆಗುವ ಮುಂಚೆ ಈ ಅಗ್ನಿ, ಶನಿ, ಬುಧ ಎಲ್ಲಿದ್ದಾರೆ? ಇಲ್ಲೇ ಇಲ್ಲ. ಅವರೆಲ್ಲ ಸೃಷ್ಟಿಯೇ ಆಗಲಿ, ಅವರು ಸೃಷ್ಟಿಯಾಗುವ ಮುಂಚೆ ಮಣ್ಣು ನೀರು ಬೆಂಕಿಯ ಸೃಷ್ಟಿಯಾಗಿದೆ. ಈ ಮಣ್ಣು ನೀರು ಬೆಂಕಿ ಈಗ ನಾವು ನೋಡುವ ಮಣ್ಣು ನೀರು ಬೆಂಕಿ ಅಲ್ಲ ಮತ್ತೆ, ಯಾಕೆಂದ್ರೆ ಈಗ ನಾವು ನೋಡುವ ಮಣ್ಣಿನಲ್ಲಿ ಮಣ್ಣು ನೀರು ಬೆಂಕಿಯ ಬೆರಕೆ ಇದೆ. ಈಗ ನಾವು ನೋಡುವ ನೀರು ಮಣ್ಣು ನೀರು ಬೆಂಕಿಯ ಬೆರಕೆ, ಈಗ ನಾವು ನೋಡುವ ಬೆಂಕಿ ಮಣ್ಣು ನೀರು ಬೆಂಕಿಯ ಬೆರಕೆ. ಆವಾಗ ಶುದ್ಧ ಮಣ್ಣು, ಶುದ್ಧ ನೀರು, ಶುದ್ಧ ಬೆಂಕಿ ಸೃಷ್ಟಿಯಾಯಿತು. ಆಮೇಲೆ ಪ್ರಪಂಚದಲ್ಲಿ ಮೂರು ಬೆರಕೆಯಾಗಿ ಬಂತು. ಈ ಬ್ರಹ್ಮಾಂಡ ಸೃಷ್ಟಿಯಾದಾಗ ಈ ಶುದ್ಧ ಮಣ್ಣು, ಶುದ್ಧ ನೀರು, ಶುದ್ಧ ಬೆಂಕಿ ಸೃಷ್ಟಿಯಾಗುವಾಗ ಈ ಶನಿ, ಬುಧ, ಪಾವಕ ಯಾವ ದೇವತೆಗಳು? ಯಾಕಂದ್ರೆ ಇದು ಬ್ರಹ್ಮಾಂಡದ ಸೃಷ್ಟಿಗೆ ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಮೂಲ ಸೃಷ್ಟಿ. ಇದು ತೇಜಸ್ಸಿನ ಅಭಿಮಾನ ಅಂತಂದ್ರೆ ಆಚಾರ್ಯರು ಎರಡು ವಿಧವಾದ ಅರ್ಥ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಈ ಉಪನಿಷತ್ತಿನಲ್ಲಿ ಅವರು ಕೊಟ್ಟ ಅರ್ಥ ತೇಜಸ್ಸಿನ ದೇವತೆ ಲಕ್ಷ್ಮಿ. ಮೊದಲು ಸೃಷ್ಟಿ ಲಕ್ಷ್ಮಿ, ಲಕ್ಷ್ಮಿಯಿಂದ ಅಭಿಮನ್ಯಮಾನವಾಗಿರತಕ್ಕಂಥ ತೇಜಸ್ಸು. ಅಪ್ಪು ಅಂತಂದ್ರೆ ನೀರು, ನೀರಿನ ದೇವತೆ ಪ್ರಾಣದೇವರು, ಪ್ರಾಣದೇವರಿಂದ ಅಭಿಮನ್ಯವಾಗಿರತಕ್ಕಂಥ ಜಲ. ಅದರಿಂದ ಅನ್ನ ಅಂದ್ರೆ ಮಣ್ಣು, ಅದರ ಸೃಷ್ಟಿ ಅನ್ನದ ದೇವತೆ ಶಿವ. ಹೀಗೆ ತೇಜಸ್ಸು ಅಂದ್ರೆ ಲಕ್ಷ್ಮಿ, ಅಪ್ಪು ಅಂದ್ರೆ ಪ್ರಾಣದೇವರು, ಅಣ್ಣಾದರೆ ಶಿವ, ಲಕ್ಷ್ಮಿ ಮಹಾದೇವರು ಶಿವ, ಇದು ಒಂದರ್ಥ. ತೇಜಸ್ಸು ಅಂತ ಲಕ್ಷ್ಮಿ ಅರ್ಥ ಇಟ್ಕೊಂಡು ಇಲ್ಲಿ ಬರೆದ ಅರ್ಥ. ಇನ್ನೊಂದು ಕಡೆ ಆಚಾರ್ಯರು ತೇಜಸ್ಸಿನ ದೇವತೆ ಚತುರ್ಮುಖ ಬ್ರಹ್ಮ ಅಂತ ಬರ್ತಿದ್ದಾರೆ. ಆದ್ರೆ ತೇಜಸ್ಸು ಅಂದ್ರೆ ಚತುರ್ಮುಖ ಬ್ರಹ್ಮ, ಅಪ್ಪು ಅಂದ್ರೆ ಬಾಲದೇವರು, ಅಣ್ಣ ಅಂದ್ರೆ ಶಿವ, ಅದು ಸರಿಯೇ. ಸೂರ್ಯನ ತೇಜಸ್ಸು ಅನ್ನುವಲ್ಲಿ ಎರಡಲ್ಲಿದೆ, ಯಾಕೆಂದ್ರೆ ಮೊದಲು ಸೃಷ್ಟಿ ಮಾಡಿದ್ದು ನಿಜವಾಗಿ ಚತುರ್ಮುಖ. ಆದರೆ ಚತುರ್ಮುಖನ ಸೃಷ್ಟಿಗಿಂತ ಮುಂಚೆ ಲಕ್ಷ್ಮಿಗೆ ಒಂದು ಸೃಷ್ಟಿ ಅಭಿಮುಖವಾದ ಒಂದು ರೂಪದ ಸೃಷ್ಟಿ ಇದೆ. ಲಕ್ಷ್ಮಿ ನಿಜವಾಗಿ ಸೃಷ್ಟಿ ಆರಂಭದಲ್ಲಿ ಸೃಷ್ಟಿ ಆದವಳಲ್ಲ, ಅವಳು ಭಗವಂತನ ಜೊತೆಗೆ ಪ್ರಳಯಕಾಲದ ಅನಾದಿಯಾಗಿದ್ದವಳು. ಆದರೆ ಅವಳು ಸೃಷ್ಟಿಯ ಅಭಿಮಾನಿ ದೇವತೆ, ಅವಳು ಸತ್ರಜ ತಮೋ ಗುಣಮಾನಿನಿ ಅವಳು. ಅದರಿಂದ ಸೃಷ್ಟಿಗೆ ಬೇಕಾದ ಒಂದು ರೂಪ ವಿಷಯ